ಯಾವ್ಯಾವ ಅಂಶಗಳ ಕಡೆಗೆ ಗಮನವನ್ನು ಕೊಡಬೇಕಾಗತ್ತೆ ಅಂತೀರಿ? ಇದು ರೇಷ್ಮೆ ಹುಳು ಸಾಕಾಣಿಕೆಯಲ್ಲಿ ರೈತರು ಮೂಲಭೂತವಾಗಿ ಮತ್ತು ಸಾರ್ವಕಾಲಿಕವಾಗಿ ಮೂರು ಅಂಶಗಳನ್ನು ಗಮನದಲ್ಲಿಡಬೇಕು. ಅವ್ಯಾವು ಅಂದರೆ, ಮೊದಲನೇದಾಗಿ ಗುಣಮಟ್ಟದ ಗೂಡಿನ ಉತ್ಪಾದನೆ ಜಾಸ್ತಿ ಇರಬೇಕು, ಎರಡನೇದಾಗಿ ಗೂಡಿನ ಉತ್ಪಾದನಾ ವೆಚ್ಚ ಕಡಿಮೆ ಇರಬೇಕು, ಮತ್ತು ಮೂರನೇದಾಗಿ ಗೂಡಿನ ಉತ್ಪಾದನಾ ಪರಿಮಾಣ ಅಂದರೆ ತೂಕ ನಿರಂತರವಾಗಿ ಸ್ಥಿರವಾಗಿರಬೇಕು. ಅಂದರೆ ಒಂದು ವರ್ಷಕ್ಕೆ ನಾವು 1 ಎಕರೆಗೆ 6 ಬೆಳೆ ತೆಗೆದ್ರೆ ಆ 6 ಬೆಳೆಗಳಲ್ಲಿ ಉತ್ತಮ ಗೂಡಿನ ಇಳುವರಿ ಇರಬೇಕು. ಹಾಗಾದ್ರೆ ರೈತರು ಮುಖ್ಯವಾಗಿ ಈ ರೇಷ್ಮೆ ಕೃಷಿಯ ಯಾವ್ಯಾವ ಹಂತದಲ್ಲಿ ಎಚ್ಚರಿಕೆಯಿಂದ ಕಾರ್ಯನಿರ್ವಹಿಸಬೇಕು ಅಂತೀರಿ? ಈ ರೇಷ್ಮೆ ಹುಳುಗಳನ್ನು ಆರೋಗ್ಯಕರವಾಗಿ ಸಾಕಾಣಿಕೆ ಮಾಡಿ ಆರ್ಥಿಕ ಲಾಭ ಪಡೆಯೋದಕ್ಕೆ ನಾವು ಮುಖ್ಯವಾಗಿ ಒಂದು 5-6 ಅಂಶಗಳನ್ನು ಗಮನದಲ್ಲಿಟ್ಕೋಬೇಕಾಗತ್ತೆ. ಮೊದಲನೇದಾಗಿ ಪೌಷ್ಟಿಕಾಂಶಗಳುಳ್ಳ ಗುಣಮಟ್ಟದ ಹಿಪ್ಪು ನೇರಳೆ ಸೊಪ್ಪಿನ ಉತ್ಪಾದನೆ ಮಾಡಬೇಕು. ಎರಡನೇದಾಗಿ ಸಮರ್ಪಕ ಸೋಂಕು ನಿವಾರಣೆಯಾದ ನಂತರ ವೈಜ್ಞಾನಿಕವಾಗಿರುವ ಚಾಕಿ ಸಾಕಾಣಿಕಾ ಕೇಂದ್ರಗಳಿಂದ ಚಾಕಿ ಹುಳುಗಳನ್ನು ತರಬೇಕು. ಮೂರನೇದಾಗಿ ಸರಿಯಾದ ಉಷ್ಣಾಂಶ ತೇವಾಂಶ ನಿರ್ವಹಣೆಗಾಗಿ ಪ್ರತ್ಯೇಕ ಹುಳು ಸಾಕಾಣಿಕಾ ಮನೆ ಇರಬೇಕು. ನಾಲ್ಕನೇದಾಗಿ ಪ್ರೌಢ ಹುಳುಗಳಿಗೆ ಸಾಕಷ್ಟು ಸ್ಥಳಾವಕಾಶ ಮತ್ತು ಗಾಳಿ ಸಂಚಾರ ನೀಡುವಿಕೆಗೆ ವ್ಯವಸ್ಥೆ ಇರಬೇಕು, ಮತ್ತು ಹಣ್ಣು ಹುಳು ಗೂಡು ಕಟ್ಟುವ ಹಂತದಲ್ಲಿ ಸೂಕ್ತ ವಾತಾವರಣ ನಿರ್ವಹಣೆ ಮಾಡಬೇಕು. ಕೊನೆಯದಾಗಿ ಮಾರಾಟಕ್ಕೆ ಮುನ್ನ ಗೂಡುಗಳನ್ನು ವರ್ಗೀಕರಣ ಮಾಡಿ ಉತ್ತಮ ಗೂಡುಗಳನ್ನು ಮಾರಾಟಕ್ಕೆ ವ್ಯವಸ್ಥೆ ಮಾಡಬೇಕು. ಇತ್ಯಾದಿಗಳು ಮುಖ್ಯ ಅಂಶಗಳಾಗಿವೆ. ಇನ್ನು ಮುಖ್ಯವಾಗಿ ಈ ಬೇಸಿಗೆ ಕಾಲದಲ್ಲಿ ಈ ರೇಷ್ಮೆ ಹುಳು ಸಾಕಾಣಿಕೆಗಿಂತ ಮುಂಚೆ ಸೋಂಕು ನಿವಾರಣೆಗಾಗಿ ಯಾವ್ಯಾವ ಮುನ್ನೆಚ್ಚರಿಕೆ ಕ್ರಮಗಳನ್ನು ವಹಿಸಬೇಕಾಗುತ್ತೆ? ಇದು ಅತ್ಯಂತ ಮುಖ್ಯವಾದ ವಿಷಯ. ರೇಷ್ಮೆ ಬೆಳೆ ಇಡುವ ಮುನ್ನ, ಅಂದರೆ ನಾವು ಚಾಕಿ ಸಾಕಾಣಿಕಾ ಕೇಂದ್ರಗಳಿಂದ ರೇಷ್ಮೆ ಹುಳುಗಳನ್ನು ತರೋದಕ್ಕಿಂತ ಮುನ್ನ ಮತ್ತು ಬೆಳೆ ಮುಗಿದ ಕೂಡಲೇ ಹುಳು ಸಾಕುವ ಮನೆ ಮತ್ತು ಎಲ್ಲಾ ಸಲಕರಣೆಗಳನ್ನು ಪರಿಣಾಮಕಾರಿಯಾಗಿ ಸೋಂಕು ನಿವಾರಣೆ ಮಾಡಬೇಕು. ಮೊದಲನೇದಾಗಿ ಬೆಳೆ ಮುಗಿದ ತಕ್ಷಣ ಸಾಕಾಣಿಕೆಯ ಹಾಸಿಗೆ ಕಸವನ್ನು ಹೊರಗೆ ಅಥವಾ ತಿಪ್ಪೆಗೆ ಹಾಕೋಕ್ ಮುಂಚೆ 2% ಬ್ಲೀಚಿಂಗ್ ಪುಡಿ ದ್ರಾವಣದಿಂದ ಸೋಂಕು ನಿವಾರಣೆ ಮಾಡಬೇಕು. ಉದಾಹರಣೆಗೆ, ಒಬ್ಬ ರೈತರಿಗೆ 20-30 ಅಳತೆ ಮನೆ ಇತ್ತು ಅಂದರೆ ಅವರಿಗೆ 100 ಲೀಟರ್ ಡ್ರಮ್ ಇರತಕ್ಕಂತಹ ಡ್ರಮ್ಗೆ ನೀರನ್ನು ಹಾಕಿ ಅದಕ್ಕೆ 2 ಕಿಲೋಗ್ರಾಂನಷ್ಟು ಬ್ಲೀಚಿಂಗ್ ಪುಡಿ ಮತ್ತು 0.5 ಕಿಲೋಗ್ರಾಂನಷ್ಟು ಸುಣ್ಣದ ಪುಡಿ ಮಿಶ್ರಣ ಮಾಡಿ ಅದರ ತಿಳಿಯನ್ನು ಪ್ರತಿ ಚದರ ಮೀಟರ್ಗೆ 1.5-2 ಲೀಟರ್ನಂತೆ ಸಿಂಪಡಣೆ ಮಾಡಬೇಕು. ಎರಡನೇದಾಗಿ ಬೆಳೆ ಇಡುವ 2 ದಿವಸ ಮೊದಲು, ಅಂದರೆ ನಾವು CRCಗಳಿಂದ ಮರಿ ಹುಳುಗಳನ್ನು ತರೋದಕ್ಕಿಂತ 2 ದಿವಸ ಮೊದಲು ಶಿಫಾರಿತ ಸೋಂಕು ನಿವಾರಕಗಳಿಂದ ಸೋಂಕು ನಿವಾರಣೆ ಮಾಡಬೇಕು. ಉದಾಹರಣೆಗೆ ಸ್ಯಾನಿಟೆಕ್ಕು ಮತ್ತು ಡೆಕಾಲು ಅಸ್ತ್ರ ಇತ್ಯಾದಿ ರಾಸಾಯನಿಕಗಳಿಂದ ನಾವು ಸೋಂಕು ನಿವಾರಣೆ ಮಾಡಬೇಕು, ಮತ್ತು ಇದನ್ನು ಸಾಧ್ಯವಾದಷ್ಟು ಮಧ್ಯಾಹ್ನದ ಸಮಯದಲ್ಲಿ ನಿರ್ವಹಿಸಿದರೆ ಉತ್ತಮವಾಗಿರುತ್ತೆ. ಇನ್ನು ಈ ಸೋಂಕು ನಿವಾರಣೆಗೆ ಈ ಫಾರ್ಮಲಿನ್ ಅನ್ನು ನಾವು ಬಳಸ್ಕೋಬಹುದೇ? ಬೇಡ ಬೇಡ, ಇತ್ತೀಚೆಗೆ ಈ ಫಾರ್ಮಲಿನ್ ಬಳಕೆಯನ್ನು ಬ್ಯಾನ್ ಮಾಡಿರೋದ್ರಿಂದ ಗ್ರೈನೇಜ್ಗಳಲ್ಲಿ ಹೊರತುಪಡಿಸಿ ಇತರೆ ರೇಷ್ಮೆ ಕೃಷಿ ವ್ಯವಹಾರಗಳಲ್ಲಿ ಅಥವಾ ಚಟುವಟಿಕೆಗಳಲ್ಲಿ ಇದನ್ನು ಉಪಯೋಗ ಮಾಡಬಾರದು. ಅಂದ್ರೆ ಇದನ್ನು ನಿರ್ಬಂಧ ಮಾಡಲಾಗಿದೆ. ಇನ್ನು ಬೇಸಿಗೆನಲ್ಲಿ ಈ ಚಾಕಿ ಸಾಕಾಣಿಕಾ ಕೇಂದ್ರಗಳಿಂದ ನಾವು ಚಾಕಿ ಹುಳುವನ್ನು ತರೋದ್ರಿಂದ ಆಗುವಂತಹ ಅನುಕೂಲಗಳೇನು ಅಂತೀರಿ? ಇದು ಬಹಳ ಸೂಕ್ತವಾದ ಪ್ರಶ್ನೆ. ನೋಡಿ, ಬೇಸಿಗೆನಲ್ಲಿ ನಾವು ಮತ್ತು ಎಲ್ಲರೂ ರೈತರು ತಿಳಿದಂಗೆ ಬಿಸಿಲು ಜಾಸ್ತಿ ಇರುತ್ತೆ. ಹುಳು ಸಾಕಾಣಿಕೆ ಚಟುವಟಿಕೆಗಳಲ್ಲಿ ಸಮರ್ಪಕ ಸೋಂಕು ನಿವಾರಣೆ ನಂತರ ಮೊಟ್ಟೆ ಪರಿಪಾಕಣೆ ಮತ್ತು ಚಾಕಿ ಸಾಕಾಣಿಕೆ ಕೆಲಸಗಳು ಬಹಳ ಮಹತ್ವದ್ದಾಗಿರುತ್ತೆ. ಬೇಸಿಗೆಯಲ್ಲಿ ವಾತಾವರಣದ ಉಷ್ಣಾಂಶ ಹೆಚ್ಚಾಗಿರೋದ್ರಿಂದ ಮೊಟ್ಟೆಯೊಳಗಿನ ಅಥವಾ ಹುಳುವಿನ ದೇಹದೊಳಗಿನಿಂದ ನೀರಿನಂಶ ಆವಿಯಾಗಿ ಹುಳು ಬಳಲುತ್ತೆ, ಮತ್ತು CRCಗಳಲ್ಲಿ ವೈಜ್ಞಾನಿಕವಾಗಿ ಮೊಟ್ಟೆಗಳನ್ನು ಪರಿಪಾಕಿಸಿ ಚಾಕಿ ಕಟ್ಟೋದ್ರಿಂದ ಚಾಕಿ ಹುಳುಗಳು ಸದೃಢವಾಗಿ ಹಾಗೂ ಆರೋಗ್ಯಕರವಾಗಿ ಬೆಳೆದು ರೋಗ ನಿರೋಧಕ ಶಕ್ತಿಯನ್ನು ಪಡೆಯೋದ್ರಿಂದ ಅಂಥ ಹುಳುಗಳನ್ನು ಪಡೆದ ರೈತರು ಉತ್ತಮ ಗುಣಮಟ್ಟದ ಗೂಡಿನ ಇಳುವರಿಯನ್ನು ಪಡೆಯಬಹುದಾಗಿದೆ. ಯಾಕೆ ಅಂದರೆ ಈ ಚಾಕಿ ಸಾಕಾಣಿಕಾ ಕೇಂದ್ರಗಳಲ್ಲಿ ವೈಜ್ಞಾನಿಕವಾಗಿ ಹುಳುವಿನ ಬೆಳವಣಿಗೆಗೆ ತಕ್ಕಂತಹ ಉಷ್ಣಾಂಶ ತೇವಾಂಶಗಳ ನಿರ್ವಹಣೆಯ ಜೊತೆಗೆ ಗುಣಮಟ್ಟದ ಚಾಕಿ ಸೊಪ್ಪನ್ನು ಕಟ್ ಮಾಡಿ ಹುಳುಗಳಿಗೆ ನೀಡ್ತಾರೆ. ಇದರಿಂದ ಹುಳುಗಳು ಸದೃಢವಾಗಿ ಬೆಳೀತಾವೆ. ಇನ್ನು ಬೇಸಿಗೆನಲ್ಲಿ ರೇಷ್ಮೆ ಬೆಳೆಗಾರರು ಸ್ವಲ್ಪ ಮಟ್ಟಿಗೆ ಗೊಂದಲಕ್ಕೆ ಒಳಗಾಗ್ತಾರೆ. ಇದಕ್ಕೆ ಕಾರಣ ಏನು, ಪರಿಹಾರ ಏನು ಅಂತೀರಿ? ಸಾಮಾನ್ಯವಾಗಿ ವರ್ಷದ ಫೆಬ್ರವರಿ ತಿಂಗಳಿನಿಂದ ಮೇ ತಿಂಗಳ ಅಂತ್ಯದವರೆಗೆ ಬೇಸಿಗೆ ಇರೋದ್ರಿಂದ ರೈತರು ಬೆಳೆ ಏನಾಗುತ್ತೋ, ಸೊಪ್ಪಿನ ಗುಣಮಟ್ಟ ಕಾಯ್ಕೊಳ್ಳೋದಕ್ಕೆ ಶೇಖರಣೆ ಹೇಗೆ ಮಾಡಬೇಕು, ಹುಳುವಿನ ರೋಗಗಳ ನಿರ್ವಹಣೆ ಹೇಗೆ ಮಾಡಬೇಕು ಇತ್ಯಾದಿ ಗೊಂದಲಗಳಿಂದ ಎದೆಗುಂತಾರೆ. ಇತ್ತೀಚಿನ ದಿನಗಳಲ್ಲಿ ಋತುಮಾನಗಳೇ ಬದಲಾಗಿ ಈ ಕಾಲಮಾನಗಳ ಅವಧಿನೇ ತಿಳಿತಾ ಇಲ್ಲ. ಇದು ರೈತರಿಗೆ ಸಮಸ್ಯೆ ಆಗ್ತಾ ಇದೆ. ಆದ್ದರಿಂದ ಸ್ವಯಂಚಾಲಿತ ಹವಾಮಾನ ಕೇಂದ್ರಗಳಿಂದ ವಾತಾವರಣದ ಮಾಹಿತಿ ಪಡೆದು ಅಥವಾ ಹತ್ತಿರದ ರೈತ ಸಂಪರ್ಕ ಕೇಂದ್ರಗಳಿಂದ ವಿಷಯ ತಿಳಿದು ರೈತರು ಜಾಗೃತರಾಗಬೇಕಾಗುತ್ತೆ ಮತ್ತು ಋತುಮಾನಗಳಿಗೆ ತಕ್ಕ ಹಾಗೆ ರೇಷ್ಮೆ ಕೃಷಿ ಕಾರ್ಯಚಟುವಟಿಕೆಗಳನ್ನು ತಾವು ರೂಪಿಸ್ಕೋಬೇಕಾಗತ್ತೆ. ಇನ್ನು ಬೇಸಿಗೆನಲ್ಲಿ ಈ ಹಿಪ್ಪುನೇರಳೆ ಸೊಪ್ಪಿನ ಗುಣಮಟ್ಟವನ್ನು ಹೇಗೆ ಕಾಪಾಡ್ಕೋಬೇಕಾಗತ್ತೆ ಅಂತೀರಿ? ಬೇಸಿಗೆಯಲ್ಲಿ ಹೆಚ್ಚಿನ ಉಷ್ಣಾಂಶ ಅಥವಾ ಬಿಸಿಲಿನಿಂದ ತೋಟ ಬೇಗ ಬತ್ತುತ್ತೆ, ಸೊಪ್ಪಿನಲ್ಲಿರೋ ನೀರಿನ ಅಂಶ ಕಡಿಮೆಯಾಗಿ ಗುಣಮಟ್ಟ ಕುಂಠಿತವಾಗುತ್ತೆ. ಇದು ನೇರವಾಗಿ ಹುಳುವಿನ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತೆ. ಆದ್ದರಿಂದ ಬೇಸಿಗೆಯಲ್ಲಿ ಸಮರ್ಥ ನೀರಿನ ನಿರ್ವಹಣೆಗಾಗಿ ಹನಿ ನೀರಾವರಿ ಪದ್ಧತಿ ಬಹಳ ಅನುಕೂಲ. ಇದರೊಂದಿಗೆ ಭೂಮಿಯಿಂದ ನೀರು ಆವಿಯಾಗುವಿಕೆಯನ್ನು ತಡೆಗಟ್ಟಲು ಮಲ್ಚಿಂಗ್ ವಿಧಾನ, ಅಂದರೆ ಗಿಡದ ಬುಡದ ಸುತ್ತ ಎಲೆ ಕಡ್ಡಿ ತೆಂಗಿನ ಗರಿ ಇತ್ಯಾದಿ ಹಾಕಿ ನೀರಿನ ನಿರ್ವಹಣೆ ಮಾಡಬೇಕು ಮತ್ತು ನೀರು ಆವಿಯಾಗುವುದನ್ನು ತಡೀಬೇಕು. ಈ ಸಂದರ್ಭದಲ್ಲಿ ರೈತರು ಒಂದು ಎಚ್ಚರಿಕೆ ವಹಿಸಬೇಕು. ಈ ಭತ್ತದ ಹುಲ್ಲು ಅಥವಾ ನೆಲ್ಲುಲ್ಲನ್ನು ನಾವು ಗಿಡದ ಬುಡಕ್ಕೆ ಹಾಕಬಾರದು. ಇದರಿಂದ ಈ ಟರ್ಮೈಟ್ಸ್ ಅಥವಾ ಗೆದ್ದಲು ಹುಳು ಬೇಗ ಅಂಟ್ಕೊಂಡು ಬಿಡುತ್ತೆ. ಆದ್ದರಿಂದ ನೆಲ್ಲು ಹುಲ್ಲನ್ನು ತಾವು ಹಾಕಬೇಡಿ. ಸಾಮಾನ್ಯವಾಗಿ ಬೇಸಿಗೆಯಲ್ಲಿ ಶೇಕಡ 50-60% ನೀರು ಆವಿಯಾಗಿ ಗಾಳಿಗೆ ಸೇರಿ ಪೋಲಾಗೋದ್ರಿಂದ ಮಲ್ಚಿಂಗ್ ವಿಧಾನ ಅಳವಡಿಸಿದರೆ ಸೊಪ್ಪಿನ ಗುಣಮಟ್ಟ ಕಾಪಾಡ್ಕೋಬಹುದು. ಮುಚ್ಚಿಗೆ ಮಾಡೋದು ಬಹಳ ಮುಖ್ಯ ಅಂತ. ಹೌದು. ಇನ್ನು ಬೇಸಿಗೆ ಕಾಲದಲ್ಲಿ ಈ ರೇಷ್ಮೆ ಹುಳು ಸಾಕಾಣಿಕಾ ಮನೆಯಲ್ಲಿ ಸೊಪ್ಪನ್ನು ಹೇಗೆ ಶೇಖರಿಸಬೇಕಾಗತ್ತೆ? ಇದು ಬಹಳ ಮುಖ್ಯವಾದ ಅಂಶ. ಹಿಪ್ಪುನೇರಳೆ ತೋಟದಿಂದ ಬೆಳಿಗ್ಗೆ ಅಥವಾ ಸಾಯಂಕಾಲ ರೈತರು ಸೊಪ್ಪನ್ನು ಕಟಾವು ಮಾಡಿಕೊಂಡು ಬಂದು ರೆಂಬೆಗಳನ್ನು ಸಣ್ಣ ಸಣ್ಣ ಕಂತೆಗಳಾಗಿ ಕಟ್ಟಿ ನೀರು ಇರತಕ್ಕಂಥ ಜಾಗದಲ್ಲಿ, ಅಂದರೆ ಹುಳು ಸಾಕಾಣಿಕೆ ಮನೆಯಲ್ಲಿ ಒಂದು ಮೂಲೆಯಲ್ಲಿ ಸೊಪ್ಪು ಶೇಖರಣೆಗೋಸ್ಕರನೇ ಒಂದು ವ್ಯವಸ್ಥೆ ಮಾಡಿಕೊಂಡಿರಬೇಕು. ಅಂತಹ ಜಾಗದಲ್ಲಿ ರೆಂಬೆಗಳನ್ನು ನೇರವಾಗಿ ಇಡಬೇಕು. ಆ ಸ್ಥಳದಲ್ಲಿ ಸಾಮಾನ್ಯವಾಗಿ 2-3 ಇಂಚು ನೀರು ನಿಲ್ಲುವಂತೆ ವ್ಯವಸ್ಥೆ ಮಾಡಿಕೊಂಡಿದ್ದು, ಅದರಲ್ಲಿ ರೆಂಬೆಗಳನ್ನು ಕಟಾವು ಮಾಡಿದ ಭಾಗ ಮುಳುಗೋ ಹಾಗೆ ಇಟ್ಟರೆ ಇನ್ನೂ ಅನುಕೂಲ. ಅಂದರೆ ಈ ನೀರಿನಲ್ಲಿ ಒದ್ದೆ ಮಾಡಿ ಅದನ್ನು ಬುಡ ನೆನೆಸೋ ಹಾಗೆ ಇಟ್ಟರೆ ಸೊಪ್ಪು ಬೇಗ ಬಾಡಲ್ಲ, ಬತ್ತೋದಿಲ್ಲ. ಇದರ ಜೊತೆಗೆ ಸೊಪ್ಪಿನ ಮೇಲೆ ಒದ್ದೆ ಗೋಣಿ ಚೀಲ ಅಥವಾ ಶುದ್ಧವಾದ ಒದ್ದೆ ಬಟ್ಟೆಯನ್ನು ಮುಚ್ಚಬೇಕು ಮತ್ತು ಆಗಾಗ ಅದರ ಮೇಲೆ ನೀರು ಚಿಮುಕಿಸ್ತಿರಬೇಕು. ಇದರಿಂದ ಸೊಪ್ಪಿನ ತಾಜಾತನ ಕಾಪಾಡಬಹುದು. ಇನ್ನು ಬೇಸಿಗೆನಲ್ಲಿ ಈ ರೇಷ್ಮೆ ಕೃಷಿ ಚಟುವಟಿಕೆಗಳ ಮೇಲಾಗುವಂಥ ಮುಖ್ಯ ಪರಿಣಾಮಗಳು ಏನೇನು ಅಂತೀರಿ? ಮುಖ್ಯವಾದ ಪರಿಣಾಮಗಳು ಏನಂದರೆ, ಬಿರು ಬೇಸಿಗೆಯಲ್ಲಿ ತೋಟದಲ್ಲಿಯ ಭೂಮಿಯಿಂದ ನೀರು ಆವಿಯಾಗಿ ಸೊಪ್ಪು ಬಾಡಿದಂತೆ ಅಥವಾ ಬತ್ತಿದಂತೆ ಇರುತ್ತೆ. ಬತ್ತಿದ ಹಾಗೂ ಗುಣಮಟ್ಟ ಕಡಿಮೆ ಇರುವ ಸೊಪ್ಪನ್ನು ತಿನ್ನೋದ್ರಿಂದ ಹುಳುಗಳು ಬಹಳ ಬೇಗ ರೋಗಗಳಿಗೆ ತುತ್ತಾಗ್ತವೆ. ಹಾಸಿಗೆಯಲ್ಲಿರ್ತಕ್ಕಂತಹ ಸೊಪ್ಪು ಬಹುಬೇಗ ಬಾಡುತ್ತೆ. ಸಾಕಾಣಿಕಾ ಮನೆಯಲ್ಲಿ ಉಷ್ಣಾಂಶ ಜಾಸ್ತಿ ಇದ್ದು ತೇವಾಂಶ ಕಡಿಮೆ ಇರುತ್ತೆ. ಹಾಸಿಗೆಯಲ್ಲಿರುವ ಸೂಕ್ಷ್ಮ ವಾತಾವರಣ ಹಾಳಾಗಿ ಅಥವಾ ಏರುಪೇರಾಗಿ ಬ್ಯಾಕ್ಟೀರಿಯಾ, ವೈರಸ್ಸು ಮುಂತಾದ ರೋಗಾಣುಗಳು ಬೆಳೆಯೋದಕ್ಕೆ ಅವಕಾಶ ಆಗುತ್ತೆ. ಜೊತೆಗೆ ಹುಳುಗಳ ಚಟುವಟಿಕೆ ಕುಂಠಿತಗೊಂಡು, ಅಂದರೆ ಸರಿಯಾಗಿ ಸೊಪ್ಪು ತಿನ್ನೋದಿಲ್ಲ, ಕುಂಠಿತಗೊಂಡು ಹಾಲು ರೋಗಕ್ಕೆ ತುತ್ತಾಗಿ ನಷ್ಟವನ್ನು ಸಹ ಕೆಲವಾರು ಸಾರಿ ಅನುಭವಿಸಬೇಕಾಗತ್ತೆ. ಆದ್ದರಿಂದ ಮುಖ್ಯವಾಗಿ ಈ ಒಂದು ಚಟುವಟಿಕೆಗಳ ಬಗ್ಗೆ ರೈತರು ತಿಳ್ಕೊಬೇಕಾಗುತ್ತೆ. ಹೌದು. ಇನ್ನು ಬೇಸಿಗೆ ಕಾಲದಲ್ಲಿ ಈ ರೇಷ್ಮೆ ಹುಳು ಸಾಕಾಣಿಕಾ ಮನೆಯಲ್ಲಿ ಕೈಗೊಳ್ಳಬೇಕಾದಂಥ ಮುನ್ನೆಚ್ಚರಿಕೆಗಳೇನೇನು ಅಂತೀರಿ? ಇದು ಬಹಳ ಮುಖ್ಯವಾದ ಪ್ರಶ್ನೆ. ಸಾಮಾನ್ಯವಾಗಿ ಬೇಸಿಗೆನಲ್ಲಿ ಗೂಡಿಗೆ ಹೆಚ್ಚಿನ ಧಾರಣೆ ಇರುತ್ತೆ. ಏಕೆಂದರೆ ಅನೇಕ ರೈತರಲ್ಲಿ ಗೂಡಿನ ಇಳುವರಿ ಕಡಿಮೆಯಾಗಿ ಮಾರ್ಕೆಟ್ನಲ್ಲಿ ನೂಲು ಬಿಚ್ಚಾಣಿಕೆದಾರರಿಗೆ ಗೂಡಿನ ಬೇಡಿಕೆ ಹೆಚ್ಚಾಗುತ್ತೆ. ಆದ್ದರಿಂದ ರೈತ ಬಾಂಧವರು ಹುಳು ಸಾಕಾಣಿಕೆ ಸಮಯದಲ್ಲಿ ಹಾಲು ತೊಂಡೆ ಸಪ್ಪೆ ರೋಗಗಳ ಬರಲಾರದ ಹಾಗೆ ಮುನ್ನೆಚ್ಚರಿಕೆ ವಹಿಸಬೇಕು. ಇದಕ್ಕಾಗಿ ಸಮರ್ಪಕವಾಗಿ ಸೋಂಕು ನಿವಾರಣೆ ಮಾಡಿರಬೇಕು. ಹುಳು ಸಾಕಾಣಿಕೆ ಮನೆಯಲ್ಲಿ ಶೇಕಡ 70% ತೇವಾಂಶ ಕಾಪಾಡಬೇಕು. ಹುಳುಗಳನ್ನು ಹಾಸಿಗೆಯಲ್ಲಿ ತೆಳುವಾಗಿ ಇಡಬೇಕು, ಅಂದರೆ ಹುಳುಗಳು ಒಂದರ ಮೇಲೆ ಒಂದು ಹರಿದಾಡದಂತೆ ನೋಡ್ಕೋಬೇಕು. ಎದುರು ಬದುರು ಗಾಳಿ ಸಂಚಾರ ಸರಾಗವಾಗಿರುವಂತೆ ನೋಡಿಕೊಳ್ಬೇಕು. ಕಿಟಕಿ ಬಾಗಿಲುಗಳಿಗೆ ಒದ್ದೆ ಗೋಣಿ ಚೀಲ ನೇತಾಕಿ ಅವುಗಳಿಗೆ ಆಗಾಗ ಸ್ಪ್ರಿಂಕ್ಲರ್ ಮುಖಾಂತರ ಅಥವಾ ಫಾಗರ್ ಮುಖಾಂತರ ಅನುಕೂಲಕರ ಪರಿಕರಗಳಿಂದ ನೀರು ಚಿಮುಕಿಸ್ತಿರಬೇಕು. ಇದರ ಜೊತೆಗೆ ಹಾಸಿಗೆಯಲ್ಲಿಯ ಸೊಪ್ಪು ಬಾಡದಂತೆ ನೋಡಿಕೊಳ್ಬೇಕು. ಅದರ ಮೇಲೆ ಒಂದು ಒದ್ದೆ ಬಟ್ಟೆ ಸಹಿತ ಹಾಕಬಹುದು. ತುಂಬಾ ಬಿಸಿಲಿದ್ರೆ ಹುಳು ಸಾಕಾಣಿಕೆ ದಡೆವು ಅಥವಾ ರೇರಿಂಗ್ ಸ್ಟ್ಯಾಂಡ್ ಅಂತ ಏನ್ ಹೇಳ್ತೀವಿ, ಅವುಗಳಿಗೆ ಸಹ ಒದ್ದೆ ಗೋಣಿ ಚೀಲ ಅಥವಾ ಗೋಣಿ ತಾಟು ಹಾಕಿ ಅದರ ಮೇಲೆ ನೀರು ಚಮಕಿಸಬೇಕು. ಇದು ಏನ್ ಮಾಡುತ್ತಪ್ಪ ಅಂದ್ರೆ, ಹುಳು ಸಾಕಾಣಿಕೆ ಮನೆ ಒಳಗಡೆ ತೇವಾಂಶವನ್ನ ಕಾಪಾಡುತ್ತೆ, ಮತ್ತು ನಾವು ಹುಳುಗಳಿಗೆ ಏನ್ ಸೊಪ್ಪು ಹಾಕಿರ್ತೀವಲ್ಲ ಆ ಸೊಪ್ಪು ಬೇಗ ಬಾಡದಂತೆ ಕಾಪಾಡುತ್ತೆ. ಒಂದು ಸಾರಿ ಹುಳುಗಳಿಗೆ ಸೊಪ್ಪನ್ನ ಹಾಕಿದ ಮೇಲೆ ಕನಿಷ್ಠ 5-6 ಗಂಟೆಗಳವರೆಗೂ ಆ ಸೊಪ್ಪಿನ ತಾಜಾತನ ಹಾಸಿಗೆಯಲ್ಲಿ ಉಳ್ಕೋಬೇಕು. ಅದಕ್ಕೋಸ್ಕರ ಈ ವ್ಯವಸ್ಥೆಯನ್ನ ಮಾಡಬೇಕು. ಜೊತೆಗೆ ಬೆಳಿಗ್ಗೆ ಸೊಪ್ಪು ಕೊಟ್ಟ ನಂತರ ನಾವು ನೆಲವನ್ನ ಸ್ವಚ್ಛ ಮಾಡ್ತೀವಿ, ಗೂಡಿಸ್ತೀವಿ, ಶುದ್ಧ ನೀರನ್ನು ನಿಲ್ಲುವಂತೆ ಚುಮಕಿಸಬೇಕು. ಇದನ್ನು ನಾವು ದಿನಕ್ಕೆ 3-4 ಬಾರಿ ಮಾಡಿದರೂ ಸಹ ಒಳ್ಳೆಯದು. ಮನೆಯ ಒಳಗಡೆ ತೇವಾಂಶ ನೋಡಿಕೊಳ್ಳಲು ನಾವು ಡಿಜಿಟಲ್ ಹೈಗ್ರೋಮೀಟರ್ ಇಟ್ಟುಕೊಂಡಿರಬೇಕು. ಇತ್ತೀಚೆಗೆ ಇದನ್ನ ನಮ್ಮ ರೇಷ್ಮೆ ಇಲಾಖೆಯಿಂದ ರೈತರಿಗೆ ಕೊಡ್ತಾ ಇದ್ದಾರೆ. ಈ ಡಿಜಿಟಲ್ ಹೈಗ್ರೋಮೀಟರ್ ಸಹಾಯದಿಂದ ನಾವು ರೇಷ್ಮೆ ಹುಳು ಸಾಕಾಣಿಕೆ ಮನೆಯ ಒಳಗಡೆ ಎಷ್ಟು ತೇವಾಂಶ ಇದೆ, ಎಷ್ಟು ಉಷ್ಣಾಂಶವಿದೆ, ಎಷ್ಟನ್ನು ಹೆಚ್ಚು ಮಾಡಬೇಕು, ಎಷ್ಟನ್ನು ಕಮ್ಮಿ ಮಾಡ್ಕೋಬೇಕು ಅನ್ನೋದನ್ನ ತಿಳ್ಕೋಬಹುದು. ಮತ್ತು ಈ ಡಿಜಿಟಲ್ ಹೈಗ್ರೋಮೀಟರ್ ನಾವು ಸ್ಟ್ಯಾಂಡ್ ಕೆಳಗೆ ಅಥವಾ ಅಟ್ಟದ ಕೆಳಗೆ ಇಡಬೇಕು. ಎಲ್ಲೋ ಗೋಡೆಗೆ ನೇತಾಕಿದ್ರೆ ಅಲ್ಲಿ ಇರತಕ್ಕಂತಹ ವಾತಾವರಣದ ಅಂಶವನ್ನು ಅದು ತೋರಿಸುತ್ತೆ. ಆದ್ರಿಂದ ನಾವು ಹುಳು ಸಾಕಾಣಿಕಾ ದಡೆ ಹತ್ರ ಅದನ್ನ ಇಡಬೇಕು. ಇವೆಲ್ಲದರ ಜೊತೆಗೆ ಹುಳು ಸಾಕಾಣಿಕೆದಾರರ ವೈಯಕ್ತಿಕ ಸ್ವಚ್ಛತೆಯನ್ನು ಸಹ ಕಾಪಾಡಬೇಕು. ಹೊಸಲಿನ ಹತ್ತಿರ ಒದ್ದೆ ಗೋಣಿ ತಾಟ ಹಾಕಿ ಅದರ ಮೇಲೆ ಸ್ವಲ್ಪ ಬ್ಲೀಚಿಂಗ್ ಪುಡಿ, ಸುಣ್ಣದ ಪುಡಿ ಉದುರಿಸಬೇಕು. ಅಂದರೆ ಒಂದು 95 ಗ್ರಾಂ ಸುಣ್ಣದ ಪುಡಿ ಇದ್ರೆ ಅದಕ್ಕೊಂದು 5 ಗ್ರಾಂ ಬ್ಲೀಚಿಂಗ್ ಪುಡಿ ಮಿಕ್ಸ್ ಮಾಡಿ ಅದನ್ನ ಮನೆ ಸುತ್ತಲೂ ಪ್ರತಿ ಚದರ ಅಡಿಗೆ ಒಂದು 18-20 ಗ್ರಾಂನಷ್ಟು ಚಿಮ್ಕಿಸಬೇಕು. ಇದರಿಂದ ಮನೆಯ ಸುತ್ತಲಿನ ವಾತಾವರಣದ ಶೌಚಿತ್ಯವನ್ನು ನಾವು ಕಾಪಾಡಿಕೊಳ್ಳೋದಕ್ಕೆ ಸಹಾಯ ಆಗುತ್ತೆ. ಇವೆಲ್ಲ ಮುನ್ನೆಚ್ಚರಿಕೆಗಳನ್ನು ರೈತರು ಕೈಗೊಳ್ಳಬೇಕಾಗುತ್ತೆ. ಇನ್ನ ಸಾಮಾನ್ಯವಾಗಿ ಈ ಬೇಸಿಗೆ ಕಾಲದಲ್ಲೇ ಈ ರೇಷ್ಮೆ ಹುಳುಗಳಿಗೆ ಈ ಹಾಲ್ ತೊಂಡೆ ರೋಗ ಬರೋದು ಜಾಸ್ತಿ, ಇದು ಯಾಕಾಗಿ ಅಂತಿದೆ? ಖಂಡಿತ, ರೇಷ್ಮೆ ಹುಳು ನಮಗೆಲ್ಲ ಗೊತ್ತಿರೋ ಹಾಗೆ ನೀರು ಕುಡಿಯೋದಿಲ್ಲ. ನಾವೇನು ಒಂದು 5 ನಿಮಿಷ ಬಿಸಿಲಲ್ಲಿ ಹೋಗಿ ತಿರುಗಾಡ್ಕೊಂಡು ಬಂದ್ರೆ ಅರ್ಧ ಬಾಟಲ್ ನೀರು ಕುಡಿತೀವಿ, ಒಂದು ಚಂಬು ನೀರು ಕುಡಿತೀವಿ. ಈಗ ನಾವು ಅರ್ಧ ಗಂಟೆ ಬಿಸಿಲಲ್ಲಿ ಬಂದ ತಕ್ಷಣ ನಮಗೆ ಅಷ್ಟು ದಾಹ ಆಗೋದ್ರಿಂದ ರೇಷ್ಮೆ ಹುಳುವಿಗೆ ಬೇಸಿಗೆನಲ್ಲಿ ಎಷ್ಟು ತೊಂದರೆ ಆಗುತ್ತೆ. ಅವುಗಳ ದಾಹ ತಣಿಸೋಕೆ ಹಿಪ್ಪು ನೇರಳೆ ಸೊಪ್ಪೇ ಮೂಲ ವಸ್ತು, ಏಕೈಕ ಆಹಾರ. ಸೊಪ್ಪಿನ ಮುಖಾಂತರ ಏನು ಅದು ನೀರನ್ನ ಸೇವಿಸುತ್ತೋ ಅದೇ ಅದಕ್ಕೆ ನೀರಿನ ಮೂಲ. ಆದ್ರಿಂದ ಸೊಪ್ಪಿನಲ್ಲಿ 70-75% ತೇವಾಂಶ ಇರಬೇಕು. ಈ ತೇವಾಂಶದಲ್ಲಿ ಏರುಪೇರಾದ್ರೆ ಹಾಲು ರೋಗದ ರೋಗಾಣುಗಳು ಹುಳುವಿನ ದೇಹದಲ್ಲಿ ವೃದ್ಧಿಯಾಗಿ, ಅಂದ್ರೆ ಸೊಪ್ಪಿನ ಮೂಲಕನೇ ದೇಹ ಸೇರುತ್ತೆ, ಆ ವೃದ್ಧಿಯಾದ ರೋಗಾಣುಗಳು ಹುಳುವನ್ನ ಬೊಂಬಿನಂತೆ ದಪ್ಪವಾಗಿ ಮಾಡ್ತವೆ. ಆಗ ಹುಳುಗಳು ದಡೆವಿನ ಅಂಚಿಗೆ ಹರಿದು ಬಂದು ದೇಹದಿಂದ ಬಿಳಿ ದ್ರವ ವಸರೋದಕ್ಕೆ ಪ್ರಾರಂಭ ಆಗುತ್ತೆ. ಆದ್ರಿಂದ ಅದಕ್ಕೆ ನಾವು ಹಾಲು ರೋಗ ಅಥವಾ ಹಾಲು ತೊಂಡೆ ರೋಗ ಅಂತ ಕರಿತೀವಿ. ಇದರಿಂದ ಹುಳುಗಳು ಗೂಡು ಕಟ್ಟೋದಿಲ್ಲ, ಒಂದೆರಡು ದಿವಸದಲ್ಲಿ ಅವು ಮರಣ ಹೊಂತವೆ ಅಥವಾ ಸಾಯ್ತವೆ. ಆದ್ದರಿಂದ ಇದನ್ನು ತಡೆಗಟ್ಟೋದಕ್ಕೆ ಸಮರ್ಪಕವಾದ ಸೋಂಕು ನಿವಾರಣೆ ಮತ್ತು ಗುಣಮಟ್ಟದ ಸೊಪ್ಪನ್ನು ನೀಡಬೇಕು. ಜೊತೆಗೆ ಸ್ಥಳಾವಕಾಶ ಮತ್ತು ಶೈತ್ಯಾಂಶ ಹಾಗೂ ಗಾಳಿ ಸಂಚಾರಕ್ಕೆ ಬೇಸಿಗೆಯಲ್ಲಿ ನಿಗಾ ವಹಿಸಬೇಕು. ಇವು ಮುಖ್ಯವಾದ ಅಂಶಗಳು. ಜೊತೆಗೆ ಹುಳು ಸಾಕುವ ಮನೆಯಲ್ಲಿ ವರ್ಷದಲ್ಲಿ ಕನಿಷ್ಠ 2 ಬಾರಿ ಆದರೂ ನಾವು ಸುಟ್ಟ ಸುಣ್ಣದಿಂದ ಸಾರಿಸಬೇಕು. ಅಂದರೆ ಸೋಂಕು ನಿವಾರಣೆಗೆ ಇದು ಬಹಳ ಅನುಕೂಲ, ಬಹಳ ಮುಖ್ಯ. ಎಸ್ಪೆಷಲಿ ಈ ಹಾಲು ತೊಂಡೆ ರೋಗದ ನಿವಾರಣೆಗಾಗಿ ಸುಟ್ಟ ಸುಣ್ಣದ ತಿಳಿನೀರನ್ನ ನಾವು ರೇಷ್ಮೆ ಹುಳು ಸಾಕಾಣಿಕೆ ಮನೆಯಲ್ಲಿ ಸಿಂಪಡಿಸಿದ್ದೇ ಆದರೆ ಇದು ನೇರವಾಗಿ NPV ಅಥವಾ ಹಾಲು ತೊಂಡೆ ರೋಗದ ರೋಗಾಣುಗಳನ್ನು ಕೊಲ್ಲುತ್ತೆ. ಆದ್ದರಿಂದ ಸುಟ್ಟ ಸುಣ್ಣದ ತಿಳಿನೀರು ಹಾಲು ರೋಗದ ನಿರ್ವಹಣೆಗೆ ಮತ್ತು ಅದರ ಹತೋಟಿಗೆ ಬಹಳ ಮುಖ್ಯ. ಇನ್ನು ಮುಖ್ಯವಾಗಿ ಈ ರೇಷ್ಮೆ ಹುಳು ಸಾಕಾಣಿಕಾ ಹಾಸಿಗೆಯಲ್ಲಿ ಸೊಪ್ಪು ಒಣಗದಂತೆ ಅಥವಾ ಬಾಡದಂತೆ ತಡೆಗಟ್ಟೋದಕ್ಕೆ ಏನೇನು ಕ್ರಮಗಳನ್ನು ಕೈಗೊಳ್ಳಬೇಕಾಗತ್ತೆ ಅಂತೀರಿ? ನಾನು ಈ ಮೊದಲೇ ಹೇಳಿದ ಹಾಗೆ ಎಲ್ಲಾ ಕ್ರಮಗಳನ್ನು ಅನುಸರಿಸಬೇಕು. ಜೊತೆಗೆ ಬೇಸಿಗೆನಲ್ಲಿ ಹಿಪ್ಪು ನೆರಳೆ ಸೊಪ್ಪನ್ನ 2 ಸೊಪ್ಪಿನ ಬದಲಾಗಿ 3 ಸಾರಿ ಕೊಡಬೇಕು. ಅಂದ್ರೆ ಸಾಮಾನ್ಯವಾಗಿ ರೈತರು ಬೆಳಿಗ್ಗೆ 1 ಸಾರಿ, ಸಾಯಂಕಾಲ 1 ಸಾರಿ, 2 ಸಾರಿ ಸೊಪ್ಪು ಕೊಡ್ತಾರೆ. ಉದಾಹರಣೆಗೆ ಒಬ್ಬ ಮನುಷ್ಯ ಬೆಳಿಗ್ಗೆ ಮತ್ತು ಸಂಜೆ ಒಟ್ಟು 6 ಚಪಾತಿಗಳನ್ನು ಸೇವಿಸ್ತಾನೆ ಅಂತ ಇಟ್ಕೊಳ್ಳಿ. ಆ 6 ಚಪಾತಿಗಳನ್ನು ಬೆಳಿಗ್ಗೆ 2, ಮಧ್ಯಾಹ್ನ 2 ಮತ್ತು ರಾತ್ರಿ 2 ಹೀಗೆ ತಿಂದ್ರೆ ಒಟ್ಟಾರೆಯಾಗಿ 6 ಚಪಾತಿ ಆಗತ್ತೆ. ಆದರೆ ಅವನು ಸೇವಿಸಿದ ಅವಧಿ 3 ಸಾರಿ ಆಗತ್ತೆ. ಆದ್ದರಿಂದ ಇದರಲ್ಲಿ ಚಪಾತಿಯ ಪ್ರಮಾಣದಲ್ಲಿ ವ್ಯತ್ಯಾಸ ಆಗದೇ ಇರೋದ್ರಿಂದ ಅದೇ ರೀತಿ ರೇಷ್ಮೆ ಹುಳುವಿಗೆ ಬೆಳಿಗ್ಗೆ ಮತ್ತು ರಾತ್ರಿ 2 ಸೊಪ್ಪು ಕೊಡುವುದರ ಬದಲಾಗಿ ಬೆಳಿಗ್ಗೆ ಮತ್ತು ಮಧ್ಯಾಹ್ನ ಜೊತೆಗೆ ರಾತ್ರಿ ಸೊಪ್ಪನ್ನು 3 ಸಾರಿ ಕೊಡೋದ್ರಿಂದ ಸೊಪ್ಪಿನ ತಾಜಾತನವನ್ನು ಹಾಸಿಗೆಯಲ್ಲಿ ಉಳಿಸ್ಕೋಬಹುದು. ಹಾಗೂ ಹುಳುಗಳು ಸಹ ಅದನ್ನ ಆಸಕ್ತಿಯಿಂದ ತಿಂತಾವೆ. ಸಾಧ್ಯವಾದ್ರೆ ಸೊಪ್ಪನ್ನ ಕೊಟ್ಟ ಮೇಲೆ ಹಾಸಿಗೆ ಮೇಲೆ ಹಳೆ ದಿನಪತ್ರಿಕೆ ಅಥವಾ ಶುಭ್ರವಾದ ಸ್ವಚ್ಛವಾದ ಸೀರೆ, ಪಂಚೆ ಇತ್ಯಾದಿಗಳನ್ನ ಸೊಪ್ಪಿನ ಮೇಲೆ ಹೊದಿಸಿದ್ರೆ ನೀರು ಸೊಪ್ಪಿನಿಂದ ಆವಿಯಾಗದಂತೆ ನಿಗಾ ವಹಿಸಬಹುದು. ಸೊಪ್ಪಿನಿಂದ ತೇವಾಂಶ ಆವಿಯಾಗದನ್ನ ನಾವು ತಡಿಬೇಕಾಗುತ್ತೆ. ಹೌದು, ಅದು ಮುಖ್ಯವಾದ ಅಂಶ. ಹೌದು, ಇನ್ನು ರೇಷ್ಮೆ ಹುಳು ಸಾಕಾಣಿಕೆ ಮನೆಯ ಸುತ್ತಮುತ್ತ ಏನಾದರೂ ವ್ಯವಸ್ಥೆಗಳನ್ನು ಮಾಡ್ಕೋಬೇಕಾಗತ್ತೆಯೇ? ಹೌದು, ಬೇಸಿಗೆನಲ್ಲಿ ಇದು ಅವಶ್ಯಕ. ಇಡೀ ಹುಳು ಸಾಕಾಣಿಕೆ ಮನೆಯ ಸುತ್ತ ತಂಪು ವಾತಾವರಣಕ್ಕಾಗಿ ಹೊಂಗೆ, ಬೇವು ಅಥವಾ ಇತರ ಯಾವುದೇ ನೆರಳಿನ ಗಿಡಗಳನ್ನು ಬೆಳೆಸಿ ಅದಕ್ಕೆ ಇಳಿಜಾರಿನ ಛಾವಣಿ ತರಹ ನಿರ್ಮಿಸಿಕೊಳ್ಳಬೇಕು. ಇದರಿಂದ ರೇಷ್ಮೆ ಹುಳು ಸಾಕಾಣಿಕೆ ಮನೆಯ ಗೋಡೆ ಬಿಸಿಲಿನಿಂದ ಕಾಯೋದಿಲ್ಲ, ಮತ್ತು ತಾರಸಿಯಿಂದ ಬರೋ ಸೆಕೆ ಉಷ್ಣ ತಡೆಗಟ್ಟೋದಕ್ಕೋಸ್ಕರ ಫಾಲ್ಸ್ ರೂಫಿಂಗ್ ಮಾಡ್ಕೋಬಹುದು. ಅಥವಾ ತಾರಸಿ ಮೇಲೆ ತೆಂಗಿನ ಗರಿ, ಭತ್ತದ ಹುಲ್ಲು ಇತ್ಯಾದಿಗಳನ್ನು ಹರಡಿ ಅದಕ್ಕೆ ನೀರು ಚುಮುಕಿಸಬೇಕು. ಇದು ತಾರಸಿಯನ್ನು ಸ್ವಲ್ಪ ತಂಪು ಮಾಡುತ್ತೆ. ಅನುಕೂಲ ಇದ್ದವರು ಫಾಗರ್ ಅಳವಡಿಸಿಕೋಬಹುದು. ತೇವಾಂಶ ನಿರ್ವಹಿಸೋದಕ್ಕೆ ಇದು ಬಹಳ ಅನುಕೂಲ. ಈ ಫಾಗರ್ ಅಳವಡಿಸಿಕೊಳ್ಳೋದ್ರಿಂದ ನಮಗೆ ವಿದ್ಯುತ್ ಶಕ್ತಿಯ ಅವಶ್ಯಕತೆನೂ ಬರೋದಿಲ್ಲ. ನಮ್ಮ ರೇಷ್ಮೆ ಹುಳು ಸಾಕಾಣಿಕೆ ಮೇಲೆ ಒಂದು ಟ್ಯಾಂಕರ್ನ ಇಟ್ಟು ಅದರ ಮುಖಾಂತರ, ನೀರಿನ ಮುಖಾಂತರ ನಾವು ಈ ಫಾಗರ್ಗೆ ನೀರನ್ನು ಸರಬರಾಜು ಮಾಡಿ ಅವನ್ನ ಬಳಸ್ಕೋಬಹುದು. ಮತ್ತು ಉತ್ತರ ಕರ್ನಾಟಕದ ಕಡೆ ಕೆಲವೊಂದು ರೈತರು ಮನೆಯ ಮೇಲೆ ಕುಂಬಳ ಬಳ್ಳಿ ಹಬ್ಬಿಸ್ತಾರೆ. ಈ ಹಬ್ಬಿಸೋಕೆಯಿಂದ ಕನಿಷ್ಠ 1-1.5 ಡಿಗ್ರಿ ಸೆಲ್ಸಿಯಸ್ನಷ್ಟು ಉಷ್ಣಾಂಶವನ್ನು ಕಡಿಮೆ ಮಾಡಬಹುದು. ಇದು ಬೇಸಿಗೆಯಲ್ಲಿ ಮಾತ್ರ ಇರಬೇಕು, ಮಳೆಗಾಲದಲ್ಲಿ ಬೇಕಿಲ್ಲ. ಮತ್ತು ಮನೆಯ ಹಾಸಿಗೆಯಲ್ಲಿ ಅಂದ್ರೆ ರೇಷ್ಮೆ ಹುಳು ಸಾಕಾಣಿಕೆ ಹಾಸಿಗೆಯಲ್ಲಿ ಸಣ್ಣ ದಪ್ಪ ಹುಳುಗಳಿದ್ರೆ, ಅನ್ಈಕ್ವಲ್ಸ್ ಇದ್ರೆ, ಅವುಗಳನ್ನು ಆಯ್ದು ದೂರದಲ್ಲಿ ತೆಗೆದುಕೊಂಡು ಹೋಗಿ ಸುಡಬೇಕು ಅಥವಾ ಹುಗಿಬೇಕು. ಇಲ್ಲ 2% ಬ್ಲೀಚಿಂಗ್ ಪೌಡರ್ನಲ್ಲಿ ಅವುಗಳನ್ನು ಹಾಕಿ ಸಾಯಿಸಬೇಕು. ಮನೆ ಹತ್ತಿರ ಅಂತಹ ರೋಗದ ಹುಳುಗಳನ್ನು ಬಿಸಾಡಬಾರದು. ನಮ್ಮ ರೈತರು ಅನ್ಸೈಜ್ ಅಂತಾರೆ. ಹೌದು, ಅನ್ಸೈಜ್ ಹುಳುಗಳನ್ನು, ಯಾಕೆಂದ್ರೆ ನಾವು ಒಂದು ರೋಗ ಬಂದಿರತಕ್ಕಂತ ಹುಳುವನ್ನ ಮನೆಯ ಸುತ್ತಲೂ ಬಿಸಾಡಿದ್ರೆ ಒಂದು ಹುಳುವನ್ನ ಬಿಸಾಡ್ತಾ ಇಲ್ಲ, ಲಕ್ಷ ಲಕ್ಷ ಕೋಟಿ ಕೋಟಿ ರೋಗಾಣುಗಳನ್ನು ಇರತಕ್ಕಂತಹ ಒಂದು ರೋಗಾಣುವಿನ ಕಂತೆಯನ್ನು ನಾವು ಬಿಸಾಕ್ತಾ ಇರ್ತೀವಿ. ಆದ್ದರಿಂದ ನಾವು ರೇಷ್ಮೆ ಹುಳುಗಳ ರೋಗ ಬಂದಾಗ ಅವುಗಳನ್ನ ಮನೆ ಹತ್ತಿರ ಬಿಸಾಕಬಾರದು. ಜೊತೆಗೆ ಜ್ವರದಲ್ಲಿದ್ದಾಗ ಹುಳುಗಳ ಹಾಸಿಗೆ ಸ್ವಲ್ಪ ಒಣಗದಂತಿರಬೇಕು. ಮತ್ತು ಹಾಸಿಗೆಯಲ್ಲಿರ್ತಕ್ಕಂತಹ ವಾತಾವರಣ, ಸೂಕ್ಷ್ಮ ವಾತಾವರಣವನ್ನು ನಾವು ಕಾಪಾಡಬೇಕು. ಇವೆಲ್ಲದಕ್ಕೂ ಹೆಚ್ಚಾಗಿ ಹುಳು ಸಾಕಾಣಿಕೆ ಮನೆ ದಕ್ಷಿಣ ಮತ್ತು ಪಶ್ಚಿಮ ಭಾಗಕ್ಕೆ ಹೆಚ್ಚು ಶಾಖ ಬರುತ್ತೆ ಬೇಸಿಗೆನಲ್ಲಿ. ಆ ಭಾಗದಲ್ಲಿ ನಾವು ಅಂದಾಜು 10-15 ಅಡಿಯಷ್ಟು ಶೇಡ್ ನೆಟ್ ಅನ್ನು ಹಾಕಿದ್ರೆ ಆ ಭಾಗದಲ್ಲಿ ಬರತಕ್ಕಂತಹ ಬಿಸಿಲಿನ ಬೇಗೆಯನ್ನು ತಡೆಗಟ್ಟೋದಕ್ಕೆ ಸಹಾಯ ಆಗುತ್ತೆ. ಇನ್ನ ಕೆಲವೊಬ್ಬರು ರೈತರು ಈ ಬೇಸಿಗೆನಲ್ಲಿ ಹಿಪ್ಪನೇಳೆ ಸೊಪ್ಪನ್ನ ನೀರಿನಲ್ಲಿ ಅದ್ದಿ ಕೊಡ್ತಾರೆ, ಇದು ಎಷ್ಟು ಮಟ್ಟಿಗೆ ಸರಿ ಅಂತೀರಿ? ಉತ್ತರ ಕರ್ನಾಟಕದ ಕಡೆ ಬೇಸಿಗೆನಲ್ಲಿ ತುಂಬಾ ಬಿಸಿಲಿರೋದ್ರಿಂದ ಕೆಲವೊಬ್ಬ ರೈತರು ಇದನ್ನು ಮಾಡ್ತಾರೆ. ಉದಾಹರಣೆಗೆ ರಾಯಚೂರು, ಗುಲ್ಬರ್ಗಾ, ಬಾಗಲಕೋಟೆ, ಇಂಡಿ, ಬಸವನ ಬಾಗೇವಾಡಿ ಇಂಥ ಊರುಗಳಲ್ಲಿ ಈ ರೀತಿ ಮಾಡ್ತಾರೆ. ಈ ರೀತಿ ಮಾಡುವಾಗ ಸೊಪ್ಪನ್ನು ನಾವು ಶುದ್ಧವಾದ ನೀರಿನಲ್ಲಿ ಅದ್ದಿ ಕೊಡಬೇಕು. ಒಂದು ವೇಳೆ ನೀರೇ ಅಶುದ್ಧವಾಗಿದ್ರೆ ಅದು ರೋಗಾಣುಗಳ ಮೂಲವಾಗಿ ಹುಳುವಿಗೆ ತೊಂದರೆ ಆಗುತ್ತೆ. ಆದ್ರಿಂದ ತುಂಬಾ ಬಿಸಿಲಿರುವಾಗ ಶುದ್ಧವಾದ ನೀರಿನಲ್ಲಿ ಸೊಪ್ಪನ್ನು ನಾವು ಅದ್ದಿ ಕೊಟ್ಟರೆ ಅಂತಹ ಕಾರ್ಯದಿಂದ ಯಾವುದೇ ಹಾನಿ ಆಗೋದಿಲ್ಲ. ಇನ್ನು ಮುಖ್ಯವಾಗಿ ಈ ಬೆಳೆದಂತ ಹುಳುಗಳು ಅಥವಾ ಈ ಪ್ರೌಢ ಹುಳುಗಳನ್ನು ನಾವು ಸಾಕುವಾಗ ಉಷ್ಣಾಂಶ ತೇವಾಂಶ ಎಷ್ಟೆಷ್ಟಿರಬೇಕು ಅಂತೀರಿ? ಪ್ರೌಢ ಹುಳುಗಳಿಗೆ ನಮ್ಮ ರೈತ ಬಾಂಧವರಿಗೆ ಗೊತ್ತಿರೋ ಹಾಗೆ ಕಡಿಮೆ ಉಷ್ಣಾಂಶ ಬೇಕಾಗುತ್ತೆ. ಅಂದರೆ 24 ಅಥವಾ 25 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಮತ್ತು ಅವಶ್ಯಕ ತೇವಾಂಶ ಅಂದರೆ 70% ತೇವಾಂಶ ಬೇಕಾಗುತ್ತೆ. ಬೇಸಿಗೆನಲ್ಲಿ ಬಿಸಿಲು ಜಾಸ್ತಿ ಇರೋದ್ರಿಂದ ಇಲ್ಲಿ ನಾವು ಕಡಿಮೆ ಉಷ್ಣಾಂಶವನ್ನು ಒದಗಿಸಬೇಕಾಗಿರೋದ್ರಿಂದ ನಾವು ರೇಷ್ಮೆ ಹುಳು ಸಾಕಾಣಿಕೆಯ ಮನೆಯ ಒಳಗಡೆನ ವಾತಾವರಣವನ್ನು ಕೂಲಾಗಿ ಇಟ್ಟುಕೊಳ್ಳೋದಕ್ಕೆ ನೋಡ್ಕೋಬೇಕು. ಇದನ್ನು ಗಮನಿಸೋದಕ್ಕೋಸ್ಕರ ನಾವು ಡಿಜಿಟಲ್ ಹೈಗ್ರೋಮೀಟರ್ ಇಟ್ಟುಕೊಂಡ್ರೆ ಇದರಿಂದ ಉಷ್ಣಾಂಶ ಮತ್ತು ತೇವಾಂಶಗಳೆರಡನ್ನೂ ಸಹಿತ ಸರಿದೂಗಿಸಿಕೊಳ್ಳಬಹುದು. ಈಗ ಮನುಷ್ಯರಿಗೆ ಜ್ವರ ಬಂದ್ರೆ ನಾವು ಬಾಯಲ್ಲಿ ಥರ್ಮಾಮೀಟರ್ ಇಟ್ಟು ಜ್ವರ ನೋಡ್ತೇವೆ. ಆದ್ರೆ ರೇಷ್ಮೆ ಹುಳುವಿಗೆ ಜ್ವರ ಬಂದ್ರೆ ಅಥವಾ ಉಷ್ಣಾಂಶ ಜಾಸ್ತಿ ಆದ್ರೆ ನಾವು ಥರ್ಮಾಮೀಟರ್ ಇಡಕ್ ಆಗಲ್ಲ. ಆದ್ರಿಂದ ಈ ಹೈಗ್ರೋಮೀಟರ್ ಸಹಾಯದಿಂದ ಆ ಹುಳು ಸಾಕಾಣಿಕೆ ಮನೆಯ ಒಳಗಡೆ ಇರತಕ್ಕಂತಹ ಉಷ್ಣಾಂಶ ತೇವಾಂಶಗಳನ್ನ ಅರಿತು ಅವುಗಳನ್ನ ನಾವು ಸರಿದೂಗಿಸ್ಕೋಬಹುದು. ಇನ್ನ ಹಿಪ್ಪನೇಳೆ ಸೊಪ್ಪಿನಲ್ಲಿ ನೀರಿನ ಅಂಶ ಕಡಿಮೆ ಇದ್ರೆ ಈ ರೇಷ್ಮೆ ಹುಳುವಿನ ಮೇಲೆ ಯಾವ ರೀತಿಯ ಪರಿಣಾಮವನ್ನು ಅದು ಬೀರುತ್ತೆ ಅಂತ? ಇದು ಮುಖ್ಯವಾದ ಪ್ರಶ್ನೆ. ಯಾಕೆಂದ್ರೆ ನಾವು ಬೇಸಿಗೆನಲ್ಲಿ ರೈತರು ಸೊಪ್ಪನ್ನು ಕೊಟ್ಟಾಗ ಆ ಸೊಪ್ಪು ಬೇಗ ಬತ್ತ ಹೋಗ್ಬಿಡುತ್ತೆ ಅಥವಾ ತೋಟಕ್ಕೆ ಸರಿಯಾಗಿ ನೀರು ಹಾಯಿಸಿರೋದಿಲ್ಲ. ಈ ರೀತಿ ಸೊಪ್ಪು ಬತ್ತಿ ನೀರಿನ ಅಂಶ ಕಡಿಮೆ ಇದ್ರೆ ಆ ಹುಳುವಿನ ದೇಹದಲ್ಲಿ ಅನ್ನನಾಳದಲ್ಲಿ ಅಮೈಲೇಸ್ ಮತ್ತು ಆಕ್ಸಿಡೇಸ್ ಅಂತಕ್ಕಂತಹ ಕೆಲವೊಂದು ಕಿಣ್ವಗಳ ಉತ್ಪತ್ತಿ ಕಡಿಮೆ ಆಗುತ್ತೆ. ಅಂದ್ರೆ ನಾವು ಪಚನ ರಸ ಅಂತ ಹೇಳ್ತೀವಿ. ಈ ಪಚನ ರಸಗಳು ಕಡಿಮೆಯಾಗಿ ಹುಳುಗಳು ತಿಂದಿರ್ತಕ್ಕಂತಹ ರೇಷ್ಮೆ ಸೊಪ್ಪು ಅಂದ್ರೆ ಹಿಪ್ಪುನೇರಳೆ ಸೊಪ್ಪು ಸರಿಯಾಗಿ ಪಚನ ಆಗೋದಿಲ್ಲ. ಈ ರೀತಿ ಪಚನ ಆಗದೇನೆ ಅದು ಹಂಗೆ ಹಿಕ್ಕಿಗಳಾಗಿ ಹೊರಗಡೆ ಬರುತ್ತೆ. ಇದರ ಕಾರಣದಿಂದಾಗಿ ರೇಷ್ಮೆ ಹುಳುವಿನಲ್ಲಿ ಒಂದು ವಿಶೇಷವಾದಾಗಿರ್ತಕ್ಕಂತಹ ಸಾರಜನಕ ಇದೆ, ಅದಕ್ಕೆ ನಾವು RFP ಅಂತ ಹೇಳ್ತೀವಿ. ಇಂಗ್ಲಿಷ್ನಲ್ಲಿ ಇದಕ್ಕೆ ರೆಡ್ ಫ್ಲೂರೆಸೆಂಟ್ ಪ್ರೋಟೀನ್ ಅಂತ ಹೇಳ್ತೀವಿ. ಈ ರೆಡ್ ಫ್ಲೂರೆಸೆಂಟ್ ಪ್ರೋಟೀನ್ ಅಥವಾ RFP ಅನ್ನ ಹುಳುಗಳು ರೇಷ್ಮೆ ಹುಳುವಿನ ಆಹಾರವಾದ ಹಿಪ್ಪುನೇರಳೆ ಸೊಪ್ಪಿನಿಂದಲೇ ಉತ್ಪತ್ತಿ ಮಾಡುತ್ತವೆ. ಆದ್ರಿಂದ ರೇಷ್ಮೆ ಹುಳುಗಳಿಗೆ ನೀರಿನ ಅಂಶ ಕಡಿಮೆ ಇದ್ದು ಗುಣಮಟ್ಟ ಕಡಿಮೆ ಇದ್ರೆ ಅವು ರೋಗಗಳಿಗೆ ಬೇಗ ತುತ್ತಾಗ್ತವೆ. ಯಾಕೆಂದ್ರೆ ಅವುಗಳಲ್ಲಿ RFP ಅಂಶ ಕಡಿಮೆ ಇರುತ್ತೆ, ಮತ್ತೆ ರೋಗ ನಿರೋಧಕ ಶಕ್ತಿ ಕೂಡ ಸಹಿತ ಕಡಿಮೆ ಆಗುತ್ತೆ. ಹಾಗಾಗಿ ನಾವು ಈ ಸೊಪ್ಪಿನಲ್ಲಿ ನೀರಿನ ಅಂಶ ಜಾಸ್ತಿ ಇರೋ ಹಾಗೆ ನೋಡ್ಕೋಬೇಕು, ಜಾಸ್ತಿ ಇರೋ ಹಾಗೆ ನೋಡ್ಕೊಳ್ಳೋದು ಬಹಳ ಮುಖ್ಯವಾಗುತ್ತೆ. ಇನ್ನ ಕೆಲವೊಂದು ಈ ದೊಡ್ಡ ಹುಳು ಸಾಕಾಣಿಕೆ ಮನೆಯಲ್ಲಿ ಚಾವಣಿಗೆ ವೆಂಟಿಲೇಟರ್ ಅಥವಾ ವಾತಾಯನ ವ್ಯವಸ್ಥೆಯನ್ನು ಅಳವಡಿಸಿರ್ತಾರೆ, ಇದು ಸರಿಯೇ? ಹೌದು, ಇದು ಕೆಲವೊಬ್ರು ಅನುಕೂಲಸ್ಥ ರೈತರು ಮಾಡ್ತಾರೆ. ಇದಕ್ಕೆ ನಾವು ಇಂಡಸ್ಟ್ರಿಯಲ್ ವೆಂಟಿಲೇಟರ್ಸ್ ಅಂತ ಹೇಳ್ತೀವಿ ಆಂಗ್ಲ ಭಾಷೆನಲ್ಲಿ. ಇದು ಒಂದು ರೀತಿ ಗಿರ್ಗಿಟ್ಲೆ ತರ ಕಂಡಂಗೆ ಕಾಣಿಸುತ್ತೆ. ಅಂದಾಜು 20-50 ಅಳತೆ ಮನೆಗೆ ಇಂತಹ 3-4 ವೆಂಟಿಲೇಟರ್ಗಳು ಬೇಕಾಗ್ತವೆ. ಅಂದ್ರೆ 20-50 ಅಗಲ 50 ಉದ್ದ ಇರತಕ್ಕಂತಹ ಹುಳು ಸಾಕಾಣಿಕೆ ಮನೆಗೆ ಅಂದಾಜು 3-4 ವೆಂಟಿಲೇಟರ್ಗಳು ಬೇಕಾಗ್ತವೆ. ಇದಕ್ಕೆ ಕರೆಂಟಿನ ಅವಶ್ಯಕತೆ ಇಲ್ಲ, ಗಾಳಿ ಮುಖಾಂತರನೇ ಇವು ತಿರುಗ್ತವೆ. ಒಂದು ವೆಂಟಿಲೇಟರ್ಗೆ ಇತ್ತೀಚಿನ ಮಾರ್ಕೆಟ್ನ ಬೆಲೆನಲ್ಲಿ 4-5 ಸಾವಿರ ರೂಪಾಯಿ ಆಗುತ್ತೆ. ಇದು ರೇಷ್ಮೆ ಹುಳು ಸಾಕಾಣಿಕೆಯ ಮನೆಯ ಒಳಗಡೆ ಇರತಕ್ಕಂತಹ ಕೆಟ್ಟ ಗಾಳಿಯನ್ನ ಆಚೆ ಹಾಕುತ್ತೆ. ಇದನ್ನ ಅಳವಡಿಸಿಕೊಂಡ್ರೆ ರೈತರಿಗೆ ಅನುಕೂಲ ಆಗುತ್ತೆ. ಒಟ್ಟಾರೆ ನಮ್ಮ ರೈತ ಬಾಂಧವರು ಈ ಬೇಸಿಗೆನಲ್ಲಿ ರೇಷ್ಮೆ ಕೃಷಿ ಮಾಡುವಾಗ ವಹಿಸಬೇಕಾದಂತಹ ಮುನ್ನೆಚ್ಚರಿಕೆ ಕ್ರಮಗಳೇನೇನು ಅಂತೀರಿ? ಸಾಮಾನ್ಯವಾಗಿ ಬೇಸಿಗೆನಲ್ಲಿ ಬಿಸಿಲು ಜಾಸ್ತಿ ಇರೋದ್ರಿಂದ ತೇವಾಂಶ ನಿರ್ವಹಣೆಗೆ ನಾವು ಬಹಳ ಆದ್ಯತೆ ಕೊಡಬೇಕು, ಮತ್ತು ಪರಿಪೂರ್ಣ ಸೋಂಕು ನಿವಾರಣೆ ಮಾಡಲೇಬೇಕು. ಸಕಾಲಕ್ಕೆ ಹಾಸಿಗೆ ಸೋಂಕು ನಿವಾರಕಗಳನ್ನು ಬಳಸಿ ರೋಗ ನಿರ್ವಹಣೆ ಮಾಡಲೇಬೇಕು. ಗುಣಮಟ್ಟದ ಸೊಪ್ಪು ನೀಡಿ ಹಾಸಿಗೆಯಲ್ಲಿ ಸೂಕ್ಷ್ಮ ವಾತಾವರಣ ಕಾಯ್ಕೋಬೇಕು. ಜೊತೆಗೆ ಹಣ್ಣು ಹುಳುಗಳ ನಿರ್ವಹಣೆಯನ್ನು ಸರಿಯಾಗಿ ಮಾಡಿ ಗುಣಮಟ್ಟದ ಗೂಡು ಬೆಳಿಬೇಕು. ಯಾಕೆಂದ್ರೆ ಮಾರ್ಕೆಟ್ನಲ್ಲಿ ಒಂದೇ ಆಕಾರ ಇರತಕ್ಕಂತಹ ಗೂಡುಗಳಿಗೆ ರೀಲರ್ಗಳು ಹೆಚ್ಚಿನ ಬೆಲೆ ಕೊಡ್ತಾರೆ. ಈ ಮೆಲ್ಟ್ ಗೂಡು ಅಥವಾ ಆಕಾರವಿಲ್ಲದ ಗೂಡುಗಳನ್ನು ಮೊದಲೇ ಬೇರ್ಪಡಿಸಿ ಅವುಗಳನ್ನು ಸಪರೇಟ್ ಆಗಿ ಮಾರುಕಟ್ಟೆಗೆ ತೆಗೆದುಕೊಂಡು ಹೋಗಬೇಕು. ಇದರಿಂದ ರೈತರಿಗೆ ಒಳ್ಳೆ ಬೆಲೆ ಬರುತ್ತೆ ಮಾರ್ಕೆಟ್ನಲ್ಲಿ. ಇನ್ನು ಕೊನೆಯದಾಗಿ ನಮ್ಮ ರೈತ ಬಾಂಧವರಿಗೆ ಏನು ಕಿವಿಮಾತು ಹೇಳೋದಕ್ಕೆ ಬಯಸ್ತೀರ? ನಮ್ಮ ರೈತರು ಎಲ್ಲಾ ತಾಂತ್ರಿಕತೆಗಳನ್ನ ಅಳವಡಿಸ್ಕೋಬೇಕು. ಯಾಕೆಂದ್ರೆ ನಾವು ಎಷ್ಟೇ ಉತ್ತಮ ಗುಣಮಟ್ಟದ ಸೊಪ್ಪನ್ನ ಬೆಳೆದರೂ ಸಹಿತ ರೋಗಾಣುರಹಿತ ವಾತಾವರಣದಲ್ಲಿ ಹುಳು ಸಾಕಾಣಿಕೆ ಮಾಡದೇ ಇದ್ರೆ ರೋಗಗಳು ಹುಳುವಿಗೆ ಬಂದೇ ಬರುತ್ತೆ. ಆದ್ದರಿಂದ ನಾವು ವೈಜ್ಞಾನಿಕ ಕ್ರಮಗಳನ್ನು ಅನುಸರಿಸಿ ಹುಳುಗಳನ್ನು ಸಾಕಾಣಿಕೆ ಮಾಡಬೇಕು. ಜೊತೆಗೆ ನಮ್ಮ ಅನ್ನದಾತರು ಬೇಸಿಗೆನಲ್ಲಿ ನೀರಿನ ನಿರ್ವಹಣೆಯನ್ನು ಸಮರ್ಪಕವಾಗಿ ರೇಷ್ಮೆ ಬೆಳೆಯ ಜೊತೆಗೆ ಇತರೆ ಆಹಾರ ಧಾನ್ಯಗಳನ್ನು ಸಹಿತ ಬೆಳಿಬೇಕು. ಯಾಕೆಂದ್ರೆ ಬೇಸಿಗೆ ಬಂತಂದ್ರೆ ರೈತರು ಸ್ವಲ್ಪ ಗಲಿಬಿಲಿಗೊಳ್ತಾರೆ. ಅದಕ್ಕೋಸ್ಕರ ಪೂರ್ವ ಸಿದ್ಧತೆ ಮಾಡಿಕೊಂಡು ವೈಜ್ಞಾನಿಕ ಕ್ರಮದಲ್ಲಿ ಹುಳು ಸಾಕಾಣಿಕೆ ಮಾಡಬೇಕು. ಅಧಿಕ ಗೂಡಿನ ಇಳುವರಿ ಪಡೆದು ಆರ್ಥಿಕವಾಗಿ ಸದೃಢರಾಗಬೇಕು. ರೈತರು ಸಂತಸದಿಂದರೆ ಊರು ನಾಡು ಎಲ್ಲ ಸಂತೋಷವಾಗಿರುತ್ತೆ, ದೇಶನೇ ಸುಭಿಕ್ಷವಾಗಿರುತ್ತೆ ಅದಕ್ಕೆ ಸರ್ವಜ್ಞ ಹೇಳಿದಂಗೆ ಉಪ್ಪು ಮನೆಯೊಳು ಲೇಸು, ಮುಕ್ಕು ಕಲ್ಲಿಗೆ ಲೇಸು, ನಕ್ಕು ನಗಿಸುವ ನುಡಿ ಲೇಸು, ಊರಿಂಗೆ ಒಕ್ಕಲಿಗ ಲೇಸು ಸರ್ವಜ್ಞ ಅಂತ ಹೇಳಿದ್ದಾರೆ. ಅಂದ್ರೆ ಕೃಷಿಕರಿಗೆ ಸಾಕಷ್ಟು ಆದ್ಯತೆ ಕೊಡಬೇಕು, ಆ ಒಂದು ಅಂಶ ಇದರಲ್ಲಿ ವ್ಯಕ್ತವಾಗುತ್ತೆ. ಪ್ರತಿಯೊಬ್ಬ ಒಕ್ಕಲಿಗ ಅಥವಾ ರೈತ ರೇಷ್ಮೆ ಕೃಷಿ ಕೈಗೊಂಡು ಹಣಕಾಸಿನ ಸ್ಥಿತಿ ಉತ್ತಮ ಪಡಿಸ್ಕೋಬೇಕು, ಮತ್ತು ಇದರಿಂದ ತಮ್ಮ ಸಂಸಾರವನ್ನು ಸಹಿತ ಸಂತೋಷವಾಗಿಡಬಹುದು. ರೈತ ಬಾಂಧವರೇ, ತಮಗೆ ಈ ಬೇಸಿಗೆ ಕಾಲದಲ್ಲಿ ರೇಷ್ಮೆ ಹುಳು ಸಾಕಾಣಿಕೆ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದ್ರೆ ಡಾಕ್ಟರ್ VG ಮರಿಬಾ ಶೆಟ್ಟಿ ಅವರನ್ನ ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 9-8-0-7-5-8-0-2-5. ದೂರವಾಣಿ ಸಂಖ್ಯೆ ಹೀಗಿದೆ: 9-8-0-7-5-8-0-2-5. ತುಂಬ ಸಂತೋಷ ಡಾಕ್ಟರ್ ಮರಿಬಾ ಶೆಟ್ಟಿ ಅವರೇ, ತಾವಿದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಬೇಸಿಗೆ ಕಾಲದಲ್ಲಿ ರೇಷ್ಮೆ ಹುಳು ಸಾಕಾಣಿಕೆಯನ್ನು ಯಾವ ರೀತಿ ಮಾಡಬೇಕಾಗತ್ತೆ, ಯಾವ್ಯಾವ ಅಂಶಗಳಿಗೆ ಒತ್ತನ್ನು ಕೊಡಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿಯನ್ನು ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಬೇಸಿಗೆಯಲ್ಲಿ ರೇಷ್ಮೆ ಹುಳು ಸಾಕಣೆ, ಈ ವಿಷಯವಾಗಿ ಕರ್ನಾಟಕ ರಾಜ್ಯ ರೇಷ್ಮೆ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆಯ ವಿಜ್ಞಾನಿ ಡಾ VG ಮರಿಬಾ ಶೆಟ್ಟಿ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ಇವರನ್ನು ಸಂದರ್ಶಿಸಿದವರು PM ಜಗದೀಶ್. ಇನ್ನು ಮುಂದೆ ಅಪ್ಪಗೆರೆ ತಿಮ್ಮರಾಜು ಮತ್ತು ಸಂಗಡಿಗರಿಂದ ಒಂದು ಜನಪದ ಗೀತೆ. ಊರಿಗೆ ಬಂದು